KYC ಅಪ್ಡೇಟ್ ಮಾಡಿ, ಇಲ್ಲಾಂದ್ರೆ ಅಕೌಂಟ್ ಬ್ಲಾಕ್ ಆಗುತ್ತೆ. ಲಿಂಕ್ ಕ್ಲಿಕ್ ಮಾಡ್ಬಿಡ್ತೀನಪ್ಪ, ಬ್ಲಾಕ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ನಿಲ್ಲಿ, ಚೆಕ್ ಮಾಡಿದ್ರಾ ಲಿಂಕ್ ಸೆಕ್ಯೂರ್ ಆಗಿದ್ಯಾ? ಸೆಂಡರ್ ನಿಮ್ ಬ್ಯಾಂಕ್ ತಾನೇ? KYC ಅಪ್ಡೇಟ್ ಮಾಡೋಕೆ ಅಪರಿಚಿತ ಲಿಂಕ್ ಓಪನ್ ಮಾಡೋದು ಅಂದ್ರೆ ಅಪರಿಚಿತರಿಗಾಗಿ ನಮ್ಮ ಅಕೌಂಟ್ ನ ಬಾಗಿಲು ತೆರೆದಂತೆ. ಅನಗತ್ಯದ ಗಡಿಬಿಡಿ ಬೇಡ ಮತ್ತು ಮೋಸದ KYC ಅಪ್ಡೇಟ್ ಲಿಂಕ್ ನಿಂದ ಜಾಗರೂಕರಾಗಿರಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಈಗ ಕೇಳೋಣ ತೊಗಲು ಗೊಂಬೆಯಾಟ. ನಡೆಸಿಕೊಡ್ತಾರೆ ಶಂಕರ್ ಕಟಬರ್ ಮತ್ತು ಸಂಗಡಿಗರು. ಸನ್ನಿವೇಶ ಶ್ರವಣ ಕುಮಾರ. ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಮುಖನೇ ಗಣಪತಿನೇ ವಿಘ್ನೇಶ್ವರನೇ, ಈ ನಮ್ಮ ತೊಗಲು ಗೊಂಬೆ ಆಟವನ್ನು ಪ್ರಾರಂಭ ಮಾಡುತ್ತೇನೆ ದೇವ, ನನಗೆ ಬರು ಕೊಟ್ಟು ಕಾಪಾಡಿ ಅಂದು ನೀವು ಪೂಜೆ ಮಾಡಿಕೊಂಬೋವಿನಲ್ಲ. ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಶಿಕಾರಿಗೆ ವಂಚಿಲಾರು ಮಾರಿ ಮಾಡುವರು ಚಪಕುದರಿ ಮಾರುಂಡ ಕುದರು. ಹೇ ಪ್ರಧಾನಿಯವರಿ, ಹೇಳಿ ಮಹಾರಾಜ್ರಿ, ಏನಪ್ಪ ಇವತ್ತಿನ ದಿವಸ ನನಗೆ ಕನಸ ಬಹಳ ಕೆಟ್ಟ ಬಿದ್ದೈತಲ್ಲ, ಏ ಬಿದ್ದೈತ್ರಿ ಮಹಾರಾಜ್ರಿ ಹೇಳುವಂತವ್ರಾಗ್ರಿ. ಇವತ್ ಕನಸಿನಲ್ಲಿ ನನ್ನ ಒಂದ್ ಹೆಣ್ಣು ಮಗಳ ಜೀವ, ಎರಡು ಗಂಡು ಮಕ್ಕಳ ಜೀವ ಕೊಲೆ ಮಾಡಿದ್ದೆ ನಾನು. ಹೌದು, ಆದ್ರೂ ಈ ಕನಸಿನ ತಾತ್ಪರ್ಯ ಏನು ತಿಳಿದಾಗಿದೆ ನನಗೆ ಹೇಳುವಂತವ್ರಾಗಪ್ಪ ಮಹಾರಾಜ್ರಿ ರಾಜ್ರಿ. ಈ ಕನಸಿನ ಮಾತು ನನಗೆ ಏನ್ ತಿಳಿಯುದಿಲ್ಲರಿ, ಇದು ನಮ್ ಗುರುಗಳು ಆದ ವಶಿಷ್ಠ ಗುರುಗಳಿಗೆ ಕರೆಸಿ ಈ ಮಾತು ಕೇಳಿ ನಾವು ಕರೆಸವಂತವ್ರಾಗು. ಹರಿನಾರಾಯಣ ಹರಿನಾರಾಯಣ ವಶಿಷ್ಠ ಮುನಿಗಳು ಬಂದು ಹೇಳ್ತಾರ, ಯಾಕಪ್ಪ ದಶರಥ ರಾಜ ನಮ್ಮ ಯಾತ ಕರೆಸಿರಿ ಬಿರಿ ಅಪ್ಪ, ಇವತ್ತು ನನ್ನ ಕನಸು ಬಹಳ ಕೆಟ್ಟ ಬಿದ್ದೈತಿ. ಏನ್ ಬಿದ್ದೈತ್ರಿ? ಹಿಂಗ ಒಂದ್ ಹೆಣ್ಣು ಮಗಳ ಜೀವ ಗಂಡು ಮಕ್ಕಳ ಜೀವ ಯಾರು ಕೊಲೆ ಮಾಡಿದ್ದ ಅದಕ್ಕೆ ನಿಮ್ ಕೇಳಬೇಕಾಗಿತ್ತೆ. ಕೇಳಿಕೇನಪ್ಪ, ಇದು ಮ್ಯಾಲೆ ಕನಸು ನಮ್ಗೆ ಗೊತ್ತಾಯ್ತು ಬಿಡು, ನೀ ಹೇಳೋದು ಇದು ಕನಸು ಬಹಳ ಸುಮಾರು ಐತಿ. ನೀನು ಈ ಅರಣ್ಯದಲ್ಲಿ ಹೋಗಿ ಹೆಣ್ಣಾಗ್ಲಿ ಗಂಡ ಆಗ್ಲಿ ಯಾವ ಪಕ್ಷಿಗಳನ್ನಾಗ್ಲಿ ಮೃಗ ಜಾತಿಗಳಾಗ್ಲಿ ಹೊಡೆದು ನಿನ್ನ ಬಾಣವನ್ನು ಅಗತ್ಯ ಮಾಡಿಕೊಂಡು ನೀನು ಅಭಿವೃದ್ಧಿ ಪಟ್ಟಣಕ್ಕೆ ಬಂದ್ಬಿಡು. ಆ ರೀತಿ ದೊಡ್ಡ ಹಿಂದೆ ಆತ, ಇಲ್ಲ ಆದ್ರೆ ಬಹಳ ಕೆಟ್ಟ ಆಗತೈತಿ ನೋಡಪ್ಪ. ನಾಗರ ಸ್ವಾಮಿ ಅವರೇ, ನಾವು ಹೋಗಿ ಬರ್ತೀನಿ ಅಂತ ಹೇಳಿ ದಶರಥ ರಾಜ ಅವರು ಬಿಲ್ ಮಾಡಿ ತಗೊಂಡು ಅರಣ್ಯದಲ್ಲಿ ವಾಸ ಮಾಡ್ಬೇಕಂತ ನೆಡ್ದ್ರಪ್ಪ. ಆದ್ರೆ ಬಿಲ್ ಮಾಡಿ ತಕ್ಕೊಂಡು ಸದ್ಯದಲ್ಲಿ ಕೈ ಮೇಲೆ ಬಿಲ್ಲಂತಲೇ ಕಟ್ಟಿ ಪಕ್ಷಿ ಒಳ್ಳಕ್ಕೆ ವ್ಯಾಪಾರ ನಿಂತೋಣ. ದಸರಾ ತಂಟಾನ ನಿಲ್ವಣ ಹೆಗಲಿಗೆ ಹಾಕ್ಯಾನ, ದಸರಾ ತಂಟಾನ ನಿಲ್ವಣ ಹೆಗಲಿಗೆ ಹಾಕ್ಯಾನ, ಶಿಖರಿಗೆ ನಡರಾನ ಗುರುವಿನ ವಚನ ಪಾಲ್ಸ್ಯಾನ, ಶಿಖರಿಗೆ ನಡರಾನ ಗುರುವಿನ ವಚನ ಪಾಲ್ಸ್ಯಾನ. ದಶರಥ ರಾಜ ಅವರು ರಾಯಣ ವಾಸ ತುಂಬಾ ತಿರುಗಾಡ್ರು, ಹೊತ್ತು ಮುಹೂರ್ತ ಎಲ್ಲಿ ಅವರಿಗೆ ಶಿಖರಿ ದೊರೆಯಲಿಲ್ಲ, ಯಾವ ಮೃಗಾಜಾತಿ ಸಿಗಲಿಲ್ಲ, ಹೇಗೆ ಮಾಡಲಿ ಇನ್ನ? ಅಲ್ಲಿ ಒಂದು ಸ್ವಲ್ಪ ಸರಿಪಾಡದಲ್ಲಿ ಒಂದು ಕೆರೆ ಇತ್ತು, ಆ ಕೆರೆ ಮೇಲೆ ಬಿದಿರ ಅಂಟಣೆ ಕಟ್ಟಿ ನಿಂದಿರಬೇಕು, ಇಲ್ಲಿ ಮಿಕ್ಕ ಜಾತಿಗಳನ್ನು ಬಂದು ನೀರು ಕುಡಿಯಕ್ಕೆ ಬರ್ತವೆ, ಆ ನೀರು ಕಟ್ಟಿ ಹೊಡಿಬೇಕಂತ ಹೇಳಿ ಅಲ್ಲಿ ಕೆರೆ ಮೇಲೆ ಬಿದಿರ ಅಂಟಣೆ ಕಟ್ಟಿ ದಶರಥ ರಾಜ ಆಯ್ತು ಕೂತ್ಕೊಂಡ್ರಪ್ಪ. ಬಿದಿರ ಅಂಟಣೆ ಕಟ್ಟಿ ದಶರಥ ರಾಜ ಬ್ಯಾಟಿ ಕಾಯಿಲೆ ಕೂತ, ಈ ಶ್ರವಣ ಕುಮಾರ್ ಯಾವ ಪರಿಣಾಮ ಬರ್ತದ ಶಿಕಾರಿ? ಕಾಶಿಗೆ ಕಾವಣ ವಯ್ಯದಕೋ, ತಾಯಿ ತಂದಿಗೆ ಹೊತ್ತಕೋ ಕಾಶಿಗೆ ಕಾವಣ ವಯ್ಯದಕೋ, ಸಣ್ಣಂತ ಮಗ ಹುಟ್ಟಬೇಕು ತಾಯಿ ತಂದಿಗೆ ಸ್ವಚ್ಛ ಮಾಡುವುದಕ್ಕೋ, ಕಾಶಿಗೆ ಕಾವಣ ವಯ್ಯದಕೋ, ತಾಯಿ ತಂದಿಗೆ ಹೊತ್ತಕೋ ಕಾಶಿಗೆ ಕಾವಣ ವಯ್ಯದಕೋ. ಶ್ರವಣ ಕುಮಾರ ತಾಯಿ ತಂದಿ ಹೊತ್ಕೊಂಡು ಕಾಶಿಗೆ ಪೂರ್ತಿ ನಡೆದಿರ್ತಾನೆ. ಅವಾಗಿದ್ದೇನೆ ಶ್ರವಣ ಕುಮಾರ ನೋಡಬೇಕು, ಆದ್ರೂ ಶ್ರವಣ ಕುಮಾರ್ ಹುಟ್ಟಬೇಕು, ತಾಯಿ ತಂದಿ ಕನ್ನಡದಲ್ಲಿ ಹೋಗ್ಬೇಕು, ಶ್ರಾವಣ ಸಾಯ್ಬೇಕು, ತಾಯಿ ತಂದೆ ಕಣ್ಣುಗಳನ್ನು ಬರಬೇಕು. ಆಗ ಶ್ರಾವಣ ಕುಮಾರ ಹುಟ್ಟಿದಾನೆ, ತಾಯಿ ತಂದೆ ಕಣ್ಣುಗಳು ಹೋಗ್ಯವ. ಈಗ ಬಂಗಾರ ಕಾವಡಿ ಮಾಡಿ ಶ್ರಾವಣ ಕುಮಾರ ಕಾಶಿಗೆ ಯಾಪಡಿ ಹೊತ್ತೋಣ. ಆಗ ಶ್ರಾವಣ ಕುಮಾರ ಕಾವಡಿಯನ್ನು ಹೊತ್ತುಕೊಂಡು ಹೋಗುವ ಸಮಯದಲ್ಲಿ ತಾಯಿ ಏನ್ ಹೇಳ್ತಾಳ, ಮಗನೇ ಶ್ರಾವಣ ಕುಮಾರ ಕಾವಿ ಇಳಿಸಪ್ಪ ತೆಳಗ, ಯಾಕಮ್ಮ ತಾಯಿ ಹಂಗೆ ಹೋಗುನಲ್ಲ, ಹಂಗೆ ಹೋಗುನಲ್ಲ, ಹೋಗಕತ್ತಪ್ಪ, ನಮ್ಮ ಬಹು ನೀಡಿಕೆ ಆಗದ, ನಾಳೆಗೆ ಒಣಗ್ಯದ, ಗಂಟ್ಲ ಬಚ್ಚದ, ನಮ್ಮ ಬಹಳ ತ್ರಾಸು ನಡೆದದ, ನಮ್ಮ ನೀರು ಕೊಡಿಸ್ಕೊಂಡು ನಡಿಯಪ್ಪ, ನೀರು ಹಾಕೊಂಡು. ಆಹಾ ದೇವ, ಇಲ್ಲಿ ಎಲ್ಲಿ ನೀರ, ಎಲ್ಲಿ ಹಳ್ಳ, ಎಲ್ಲಿ ಎಲ್ಲಿ ಬಾವಿ, ಏನು ಊರ ಇಲ್ಲ, ಏನೂ ಇಲ್ಲ, ಎಲ್ಲಿ ತಂದು ಹಾಕಲಿಯಮ್ಮ ನಾ ಅರಣ್ಯದಲ್ಲಿ, ನೀರು ಸಿಗುದಿಲ್ಲ ತಾಯಿ, ಹಾಗೆ ಮುಂದೆ ಮುಂದಕ್ಕೆ ಹೋಗೋಣ, ಮತ್ತೆ ಮುಂದೆ ನೀರು ಸಿಗ್ತಾವ. ಹಾ ಇಲ್ಲಪ್ಪ, ಕಾಡಿ ಹೊತ್ಕೋಬೇಡ, ಏನ್ ಇಳಿಸಿದ್ರಿ, ಇಳಿಸಿಬಿಡುವಂತ ನಾವು, ಈಗ ನಮಗೆ ಬಹಳ ನಡಿಕೆ ಆಗಿದೆ ಮಗು, ನಾವು ಈಗ ನಮ್ಮ ಪ್ರಾಣ ಹೋಗಿ ಕೂತ ಹೇಗೆ ಮಾಡ್ತೀವಿ ನೋಡಂತ. ಅಪ್ಪ ಮೊದಲೇ ನಮಗೆ ನೀಡಿಕೆ ಬಹು ನೀಡಿಕೆ ಐತಿ, ಆದ್ರೂ ನಮ್ಮ ಕಣ್ಣಿನ ಕುರುಳರು ಕಾಲಿನ ಹೇಳೋರು ನಮ್ಮ ರಾತ್ರಿ ಅಷ್ಟೇ ಹಗಲು ಅಷ್ಟೇ ನೀಡಿಕೆ ಆಗಿದೆ ಮಗು, ನೀರನ್ನು ತಗೊಂಡು ಮಾತು ಹೇಳೋರು ಹೇಗೆ ಮಾಡಲಿ ದೇವ ಎಂದು ಕಾವಡಿಯನ್ನು ಇಳಿಸಿ ಶ್ರಾವಣ ಕುಮಾರ ನೀರೇ ಹೋಗ್ಬೇಕಂತ ಹೇಳಿ ತಾಯಿ ತಂದಿ ಹೋಗಿ ಕಾಲಿ ಹಿಡ್ದ ಕೈ ಮೇಲೆ ಕೇಟು ಹೊರಳಿಬಿತ್ತು. ಔಸಕಣು ಮಗನೇ ಕೂಲಿ ಬಾಯಿಗೆ ಸಿಕ್ಕಿ, ಕರಡಿ ಬಾಯಿಗೆ ಸಿಕ್ಕಿಯಪ್ಪ, ಶ್ರಾವಣ ಕುಮಾರ ಬಾ ಹುಷಾರಿಂದ ಹೋಗಿ ಬರವಂತನಾಗಪ್ಪ, ಹೋಗಿ ಬಾ. ಆಗ ಶ್ರಾವಣ ಕುಮಾರ ಮುಂದೆ ಮುಂದಕ್ಕೆ ನಡೆದ, ಮುಂದೆ ಮುಂದಕ್ಕೆ ನಡೆದ, ಎಲ್ಲಿ ನೀರು ದೊರೆಯಲು, ಹೀ ಹೋದ್ರೆ ನೀರು ಸಿಗುವುದಿಲ್ಲ ಅಂತ ಹೇಳಿ ಒಂದು ದೊಡ್ಡ ಕಲ್ಲು ಇತ್ತು, ಆ ಕಲ್ಲಿ ಮೇಲೆ ಕೂತು ಸಪ್ಳ ಕೇಳ್ಕತ್ತ. ಏ ಸಪ್ಳ ಕೇಳ್ತಾರ, ಕಪ್ಪಿಗಳು ಎಲ್ಲಿ ಟ್ರಾವ್ ಟ್ರಾವ್ ಅಂತ ಅಂಗಡಿಸ್ತಾವ, ಅಲ್ಲಿ ನೀರು ಇರ್ತಾವ ಅಂತ ಹೇಳಿ ನಡೆದ. ಶ್ರಾವಣ ಕುಮಾರ ಹಂಚಿದಲ್ಲ ತಾಯಿ ತಂದಿದ ಹಿಂದಿನ ಕಾಲ ಮಾಡುವಂದು ಬಿದ್ದಿದ್ದು ಕತ್ತಲ ಕತ್ತಲಾಗಿ ಹಾಗೆ ಆ ಕೈ ಆಡ್ಸ್ಕೊತೀನಿ ನಡ್ದ, ಕಾಲ ಆಡ್ಸ್ಕೊತೀನಿ ನಡ್ದ, ಒಂದು ಸಣ್ಣ ಸರು ಸಿಕ್ತು. ಆ ಸರು ಹಾದಿಯಲ್ಲಿ ಹೋಗಿ ಬಿಡುವಾಗ ಮುಂದೆ ನಿಂತು ಸದ್ರು ಬೇಕೆರಿಯತ್ತು, ಕಪ್ಪಿಗಳು ಟ್ರಾಮ್ ಟ್ರಾಮ್ ಅಂಗ್ಲಾಸ್ ಕತ್ತಿವು. ಆಹಾ ದೇವಾಯ್ ಕಪ್ಪಿಗಳು ಅಂಗ್ಲಾಸ್ತಾವ, ಅಲ್ಲಿ ಮುಕ್ ನೀರಿದ್ದಾವ ಅಂತ ಹೇಳಿ ಹೋಗಿ ನೋಡ್ತಾ ಇದ್ದಾರೆ. ಒಡ್ಡೆ ಏರಿ ಸಾಕಷ್ಟು ನೀರ, ಅಪ್ರಂಪಾರ ನೀರ. ಶ್ರಾವಣ ಕುಮಾರ ಹರ್ಷ ಆದ್ರಪ್ಪ, ಎಷ್ಟು ನೀರ, ಏನ್ ಸುದ್ದಿ, ನಮ್ಮ ತಾಯಿ ತಂದೆಗೆ ಎಂತ ಪುಣ್ಯವಾನಪ್ಪ, ನೀರು ಸಿಕ್ಕೋಲ್ಲ ದೇವ ನಾರಾಯಣ. ಕೈವಾಗಿ ಗೆಂಡಿ ಮನು ತಕ್ಕೊಂಡು ಆ ನೀರವಳಗೆ ನಿಂತು ಒಂದ್ ಗೆಂಡಿ ಬುಡು ಬಿಡು ತುಂಬರಾಗಿ ಅವಾಜ್ ಆಯ್ತು, ಗೆಂಡಿ ಬುಡು ಬಿಡು ಅವಾಜ್ ಆಗೋ ಟೈಮಕ್ಕೆ ದಸರಾ ರಾಜ್ಯ ಹೆಸರಾಗಿ ಜಾತಿಗಳು ಬಂದು ನೀರು ಕುಡಿಯಕತ್ತವ, ಇನ್ನು ಬಿಡಬಾರ್ದು ಬಗ್ಗೆ ಹೇಳಿ ಬಾಯಿ ಬಿಟ್ಟಪ್ಪ ಹರಿ ನಾರಾಯಣ ಬಾಣಿ ಬಿಟ್ಟ, ಗಗನಕ್ಕೆ ಹಾರಿ ಬಿಡ್ತು, ಗಗನಕ್ಕೆ ಹಾರಿ ಬಿಡ್ತು ಬಾಣ, ರಾಮೋ ರಾಮ ಶ್ರೀರಾಮ ಎಂದು ಬಾಣ ಅವಾಜ್ ಕೊಡ್ತು ಆಕಾಶ ಒಳಗೆ. ಹೌದು ನೀವು ಶ್ರಾವಣ ಅಂತ ರಾಮ್ ಹುಟ್ಟಿಲ್ಲ, ರಾಮ್ ಬೆಳೆದಿಲ್ಲ, ರಾಮ್ ಅಂದ್ರೆ ಏನು, ಆಕಾಶವಾಣಿ ಒಳಗೆ ಏನ್ ಗದ್ರಸ್ತ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡ. ಆ ಬಾಣ ಬಂದು ಶ್ರಾವಣ ಕುಮಾರ್ಗೆ ಎಲೆ ಬಿಡಿತು ಬಾಣ, ಭೂಮಿಗೆ ಅಡಗದ ಮ್ಯಾಲ ಬಂದ ಗದ ತಿಳ್ಕತ್ತ ಶ್ರಾವಣ ಕುಮಾರ. ಶ್ರಾವಣ ಕುಮಾರ ಕುಮ್ಮರಿಟ್ಟಿದ್ರ ಪ್ರಕಾರ ತಿಳ್ಕತ್ತ, ಈಗ ದಸರಾಜ ಹೋಗಿದ ಬಾಣ ಚುರಿ ಬರಲಿಲ್ಲ ಎಂದು ದಸರಾಜ ಕಾಲ್ನಡಿಗಳು ಯಾವ ಪರಿಲ್ ಬರ್ತದೋಣ ಬಂದು ನೋಡ್ತಾರೆ. ಬಂದ ಸೂರ್ಯನ ಬೆಳಕ, ಬಂದ ಚಂದ್ರನ ಬೆಳಕ, ಆ ಪ್ರಕಾರ ಮಗನ ಬೆಳಕು ಬಿದ್ದಿತ್ತು. ಅಪ್ಪ ಯಾರ ರಾಜನ ಮಗ ನೀನು, ಯಾ ಪಂಡಿತರ ಸುಬೇದ ಮಗ, ಯಪ್ಪ ಏನು ನಿನ್ಗ, ನಾನು ಇಂತ ಪಾಯಪುಷ್ಟ ಮನುಷ್ಯ, ನಾನು ನಿನ್ನ ಕೊಲೆ ಮಾಡನಲ್ಲ, ನಾನು ನಾ ಎಂತ ಪಾಯಪುಷ್ಟ, ನೀ ದಾರಿದ್ಯಪ್ಪ. ಅಪ್ಪ ನಾನು ದಶರಥ ರಾಜ ಇದ್ದೀನಲ್ಲ, ದಶರಥ ರಾಜ ಶ್ರೇಷ್ಠವಾಯ್ತು, ಬಹಳ ಶಿವ ಆಯ್ತು, ನಾನು ಸ್ವಾತಂತ್ರ ಮಾವನಿಗೆ ಇದ್ದೀಯಲ್ಲ, ಈಗ ಅಲ್ಲಿ ನಮ್ ತಾಯಿ ತಂದಿ ನೀರ್ನಿಲ್ಲ ಅಂತ ಅಂಗ್ಲಾಸ ಕತ್ತಾರೆ, ಕಂಚಿನ ಮಡಿಕೆ ಕಾವಲು ಕಟ್ಟಿ ಬಂದಿನಿ, ಈಗ ನೀರವನ್ನು ಚಳಿ ಪುರಾ ನೀರು ಬೈದು ನಮ್ ತಾಯಿ ತಂದಿ ಕುಡಿಸ್ರಿ, ಕೋಟಿ ಪುಣ್ಯ ಮುಡ್ತು ಮಾತು ತಗೊಂಡು ಹೋಗಂತ ನಾವು. ಆಗ ದಸರಾಜ ಮಾಡುವ ಆ ಗಿಂಡಿ ತಕ್ಕೊಂಡು ಹೊಸ ಶೀತ ತಕ್ಕೊಂಡು ಈಗ ತಾಯಿ ತಂದೆ ನೀರು ಕುಡಿಸಲು ಯಾವ ಪರಲಿ ಹೊತ್ತೋಣ. ದಸರಥ ಹೊಂಟಿ ಕೈಯಾಗ ಹಿಡದಾನ, ದಸರಥ ಹೊಂಟಾನ ಹಿಂಡಿ ಕೈಯಾಗ ಹಿಡದಾನ, ಚಿಂತೆ ಮಾಡುವನ ಶ್ರಾವಣ ಕೊಟ್ಟಾನೋ ಪ್ರಾಣ, ಚಿಂತೆ ಮಾಡುವನ ಶ್ರಾವಣ ಕೊಟ್ಟಾನೋ ಪ್ರಾಣ. ಆಗ ದಶರಥ ರಾಜ ಅವರು ಆ ಗಿಂಡಿಯವನ್ನು ತಕ್ಕೊಂಡು ನೀರು ತುಂಬಿಕೊಂಡು ತಾಯಿ ತಂದೆ ಹತ್ರ ಬರ್ಲಿಕ್ಕತ್ರು, ಶ್ರಾವಣ ಕುಮಾರ್ ತಾಯಿ ತಂದೆ ಹತ್ರ ಬರ್ಲಿಕ್ಕತ್ರು, ಬರುವ ವಾಲಯದಲ್ಲಿ ಕಾಲಗೆ ಕಪ್ಪಳ ತಡಿ ಕಲ್ಲುಗಳನ್ನು ಚಲೆ ಪಿಲೆ ಚಲೆ ಪಿಲೆ ಅವಾಜ್ ಆಗ್ಲಿಕ್ಕತ್ತು. ಆಗ ತಾಯಿ ಹೇಳ್ತಾಳು, ಮಗು ಶ್ರಾವಣ ಕುಮಾರ್ ಹೊಂಟಿದೆಪ್ಪ ನೀರು ತಕ್ಕೊಂಡು, ಸಾವಕಾಶ ಬಾ ಸಾವಕಾಶ ಬಾ ಸಾವಕಾಶ ಬಾರು ಮಗನೇ. ಸೌಕಸಬಾರೋ ಮಗನೇ ಎಡಿ ಬಿದ್ದು ನೀರ್ ಚಲ್ಕೊಂಡಿ ಕಲ್ಕ ಪಡ್ಕೊಂಡು ನೀರ್ ಚಲ್ಕೊಂಡಪ್ಪ ಸೌಕಸಬಾರ ಶ್ರಾವಣ ಕುಮಾರ. ದೇವ ನಾರಾಯಣ ಹೇಗೆ ಮಾಡಲಿ? ಈ ಮಗನ ದಾರಿ ಕೇಳ್ತಾರ, ನಾ ಏನಂತ ಹೇಳಲಿ ಅವರನ್ನ? ಏನ್ ಮಾಡಲಿ? ದಸರಾಜ ನಾ ಮಾತಾಡಿಸಬಾರ್ದು, ಮುಕಡ್ಲೆ ನೀರು ಕುಡಿಸ್ಬೇಕಂತೇಳಿ ದಸರಥ ರಾಜ ಅವರು ಆ ಗಿಂಡಿ ತಂದಿ ಮಾರಿಗೆ ಹಸ್ತಾರಪ್ಪ. ಸೌಳ ತಾಯಿ ಮಾರಿಗೆ ಹಸ್ತಾರ. ದಾರಯ ದಾರಿದ್ಯೋತಮ್ಮ ಮುಕಡ್ಲೆ ನೀರ್ ಕುಡಿಸ್ತಾವ. ನನ್ನ ಮಗ ಬಂದ್ರೆ ಕಾಮ ಕಸ್ತೂರಿ ವಾಸ ಬರ್ತೈತಿ, ನೀ ಹೆಣ್ಣಿನ ಮೇಲೆ ಪುರುಷ ಕಾಣುತ್ತಪ್ಪ, ನೀ ದಾರಿ ಇದ್ದಿ. ಅಮ್ಮ ತಾಯಿ ನನ್ ದಶರಥ ರಾಜ ಇದ್ದೀನಲ್ಲ, ದಶರಥ ರಾಜ ನೀ ಇಲ್ಲಾಕು, ನಿನ್ ದೇಶದಲ್ಲಿ ನಿನ್ನ ಪಟ್ಟಣಿಯಲ್ಲಿ ನೀ ಇಲ್ಲಾಕ. ನನ್ನ ಮಗ ಎಲ್ಲೇನ ಶ್ರಾವಣ ಕುಮಾರ. ಹಾ ಏನ್ ಗಾಬರಿಸ್ಬೇಡ್ರಿ, ನಿಮ್ ಮಗ ಬಂದನ ನನ್ನ ಹತ್ರ ಹಣ ಐದು ಗಂಡದ ತೆರೆ ಮೇಲೆ ಇಳಿಸಿಕೊಂಡಿನಿ. ಆ ಗಂಡದ ನೋಡ್ಕೊಂಡು ಕೂತಾನೆ ಅಲ್ಲಿ. ಕಾಲಿ ಗುರುಳಿ ಬಂದವೈ, ಬರಿಗಳು ನೋವಾಗ್ಯವ, ನಾ ನೀರ್ ತಗೊಂಡ್ ಹೋದ್ರೆ ಮಕ್ಕ ಕುಡಿಸಿ ಬರ್ತೇನೆ ಚಳಿಯಲ್ಲ. ಬಂದಿನ ತಾಯಿ ನೀರ್ ಕುಡಿಯವಂತವ್ರಾಗ್ರಿ. ಸುಳ್ಳು ಆಡ್ಬೇಡ ದಸರಾ ರಾಜ, ಹಾವಿಗಳಿ ಉಡುಕೆಲ್ಲಿ ನಾಲ್ಗೆ ಎರಡ್ ಸಾವಿರ ನೀ ಸುಳ್ಳು ಆಡ್ಬೇಡ. ಖರೇ ಹೇಳಿದ್ರು. ಹೌದೌದು ಸುಳ್ಳು ಆಡ್ಬೇಡ ಅತ್ತಿ ತಾಯಿ, ಸುಳ್ಳು ಆಡಂಗ ಖರೇನೆ ಮಾತಾಡ್ತೀನಿ. ನಿಮ್ ಮಗ ಒಂದು ಗಾನ ಮಾಡ್ಕೋದು ಬರಲಿಲ್ಲ, ಒಂದು ಹಸನ ಮಾಡ್ಕೋದು ಬರಲಿಲ್ಲ, ಒಂದ್ ಏನು ಮಾತಾಡ್ಕೋದು ಬರಲಿಲ್ಲ. ಹಾಗೆ ಬಂದ ಕೂಡಿ ನೀರ್ ತುಂಬಿಕೊಳ್ತಾನೆ ಮುಕಾಟ್ಲಿ. ಆ ಮಿಕ್ಕಜಾತಿಗಳ ಬಂದವಂತೇಳಿ ಬುಡು ಬುಡು ಆವಾಜ್ ನಿಮಗೆ ಬಾಣಿ ಬಿಟ್ಟಿನಿ, ಕಾಲಿಗೆ ಬಾಣಿ ಬಡದ ಅವರೇ ಸಕ್ಕಿಲ್ಲ ಇವಂತ ನಿಮ್ ಕರ್ಕೊಂಡು ಹೋಗ್ತೀನಿ ತಾಯಿ, ನೀವನ್ನ ಹಳಿಸ್ಬೇಡ್ರಿ. ದಸರಾಜ ಹೇಳಿದ್ರೆ ತಾಯಿ ತಲ್ಲಿ ಕಳಲ್ಲು ಅಪ್ಪ, ನಮ್ಮ ಮಗ ಎಲ್ಲಿ ಸತ್ತಾನ ಅಲ್ಲಿ ತಗೊಂಡ್ ನಡ್ರಿಯಪ್ಪ, ತಗೊಂಡ್ ನಡಿಯಪ್ಪ. ದಸರಥ ರಾಜ ನಿನ್ ಕೈ ಜೋಡಿಸ್ತೀನಿ, ತಗೊಂಡ್ ನಡಿಯಪ್ಪ, ನಮ್ ಕರ್ಕೊಂಡ್ ನಡಿ ನಡೆಯುವಂತ ಆಗ್ರಿ. ಆ ಕಾವಡಿವನ್ನು ಹೊತ್ತುಕೊಂಡು ದಸರಥ ರಾಜ ಅವರು ಶ್ರಾವಣ ಕುಮಾರ್ ಹಟ್ರು. ಕುಡಿದ ಕೈ ಕೋಲ್ ಮುರ್ಲ ಮಾಡ್ರ ಶ್ರಾವಣ ಕುಮಾರ್. ಅವರು ಶ್ರಾವಣ ಕುಮಾರ್ ಹತ್ರ ಬಂದ್ರು, ನೀರ್ ತಕೊಂಡು ಬಂದ್ರು, ತಾಯಿ ತಂದೆ ಸನಿ ಸನಿ ಬಂದ್ರು, ತಾಯಿ ಸಪ್ಳ ಕೇಳಿ. ಆಗ ದಸರಾಜ ಏನು ತಾಯಿ ತಂದೆ ಬಲಿ, ಈಗ ನೀವು ತಾಯಿ ತಂದೆ ಒಯ್ದ್ರ ಶ್ರಾವಣ ಬಲಿ, ಆದ್ರೂ ಈ ಬಾಯಿ ಸಾಪ್ ಕೊಟ್ರೆ ನನ್ನ ಬಾಯಿ ಸುಟ್ಟು ಸುಡುವುದೇ ಆಗ್ತದೆ ಹೇಳಿ ಕಾವಡಿ ಇತ್ತು ಇಟ್ಟು ಆ ದಸರಾಜ ಬಲಿ ದಸರಾಜ ಕಾವಡಿವನ್ನು ತಲೆಗಿಟ್ಟು ತಾಯಿ ತಂದೆ ಕಾವಡಿವನ್ನು ಇಟ್ಟು ಶ್ರಾವಣ ಕುಮಾರ್ ಹತ್ರ ಹೋಗಿ ಎದೆ ಮೇಲೆ ಕಾಲು ಕೊಟ್ಟು ಬಾಣ ಕಿತ್ತಿ ಬಿಟ್ಟಪ್ಪ. ಶ್ರಾವಣ ಕುಮಾರ್ ಪ್ರಾಣ ಹೊಂಟೋಯ್ತು, ಪ್ರಾಣ ಹೊಂಟೋಯ್ತು ದಸರಥ ರಾಜ ಅವರು ಹಂಗೆ ಕಾವಡಿವನ್ನು ತಂದು ಮನೆಗಿಟ್ರು. ಆಗ ಮಾರಿ ಮುಂದೆ ಇಟ್ಟಾಗ ಶ್ರಾವಣ ಕುಮಾರ್ ಸಾಯ್ಬೇಕು, ತಾಯಿ ತಂದ್ರೆ ಕಣ್ಣುಗಳನ್ನ ಬರೀಬೇಕಂತ ಹಿಂಗೆ ಲಿಖಿತ ಬರೆದಿತ್ತು. ಶ್ರಾವಣ ಸಚ್ಚಿದ್ದ ತಾಯಿ ತಂದ್ರೆ ಕಣ್ಣುಗಳನ್ನು ಪಕ್ಕದ ತೆರೆದು ಬಿಟ್ಟು ದಸರಥ ರಾಜ ಅವರು, ತಾಯಮ್ಮ ಏಕೆ ದುಃಖ ಮಾಡುತ್ತೀರಿ, ದುಃಖ ಮಾಡಬೇಡ್ರಿ, ನಿಮ್ಮನ್ನು ಕರ್ಕೊಂಡು ನನ್ನ ಮನೆ ರಾಜವಾಡಿಗೆ ಬೈತೀರಿ, ದುಗಾಮಂತೆ ಮೇಲೆ ಕೂಡಿಸಿ ನಿಮ್ಮ ತೊಟ್ಟ ತೂಗ್ಲಿ ಹಚ್ತೀರಿ, ನಮ್ಮ ರಾಜವಾಡಿಯಲ್ಲಿ ಇರ್ತೀನಿ, ಒಂದ್ ಬಿಟ್ಟು ಎರಡು ತೊತ್ತಗಳು ನಿಮ್ಗೆ ಕೈಯಾಗಿ ಕೊಡ್ತೀನಿ ತಾಯಿ, ನಿಮ್ಗೆ ಸೇವಾ ಮಾಡಲಿಕ್ಕೆ ಏನು ಕಾಳಜಿ ಮಾಡಬೇಡ್ರಿ. ಅಪ್ಪ ನಾವು ಇರುವ ಯಾರ ಸಲುವಾಗಿ, ನಾ ಬರೋದು ಯಾರ ಸಲುವಾಗಿ, ನಮ್ಮ ಮಗ ಎಲ್ಲಿ ಸತ್ತ ಅಲ್ಲಿ ತಗೊಂಡಿಯಪ್ಪ, ನಾವು ಬರ್ತೀವಿ ಅಲ್ಲಿಗೆ ಬರ್ತೀವಿ, ನಾ ಬರುದಿಲ್ಲಪ್ಪ, ನಮ್ಮ ಮಗನಿಗೂ ನಮ್ ಕಿತ್ತ ಕೊಡುವಂತವ್ರಾಗ್ರಿ. ಬೇಡಪ್ಪ ದಸರಥ ರಾಜ, ನಿನ್ನ ರಾಜಮಾರಿಗೆ ಬೆಂಕಿ ಹತ್ತಲಿ, ನಿನ್ ತೂಗಾ ಮಂತ್ರಿಗೆ ಬೆಂಕಿ ಹತ್ತಲಿ, ಹಂಗೆ ಹೋಗ್ಲಿಪ್ಪ, ನಮ್ಗೆ ಏನ್ ಬೇಕಾಗಿಲ್ಲ, ನಮ್ಗ ಕಿತ್ತ ಕೊಡುವಂತ ನಾವು ತಾಯಿ ಕಿತ್ತ ಕೊಡ್ತೀವಿ, ಸತ್ತವ್ರಿಗೆ ಯಾರು ಕಿತ್ತ ಕೊಡ್ತಾರ, ಮತ್ತ ಜೀವದಿದ್ದವ್ರಿಗೆ ಕಿತ್ತ ಕೊಡಬಾರ್ದು, ಜೀವದಿದ್ದ ಕಿತ್ತ ಕೊಡಬಾರ್ದು ತಾಯಿ, ನೀವು ಹೇಳಿ ನಿಮ್ಮ ಸೇವಾ ಮಾಡ್ತೀನಿ, ನಿಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ಶ್ರಾವಣ ಕುಮಾರ್ ತಿಳ್ಕೊಂಡನ, ಶ್ರಾವಣ ಕುಮಾರ್ ತಿಳ್ಕೊಂಡನ, ಕಿತ್ತ ಕೊಟ್ಟು ಹೋಗ್ಬೇಡ ಶ್ರಾವಣ ಕುಮಾರ್ಗ. ಆಗ ದಸರಥ ರಾಜ ಅವರು ಸಿರಿಗಣ ಕಟ್ಟಿಗೆ ತಂದು ಅಲ್ಲಿ ಶ್ರಾವಣ ಕುಮಾರಿಗೆ ಅಲ್ಲಿ ಧೈರ್ಯ ಮಾಡಿ ಕಿತ್ತ ಕೊಟ್ಟಿಬಿಟ್ರೆ ಕಿತ್ತ ಕೊಡೋ ಟೈಮ್ ಇಲ್ಲ. ಧ್ವನಿಕೇತುರ ಏನಂತಾರ, ಈಗ ದಸರಾಜ ನನ್ನ ಮಗ ಸತ್ತನ, ನಾವು ಮಗನ ಮಗತಿಯಲ್ಲಿ ನಮ್ಮ ಮಗ ಮಗತಿ ಪ್ರಾಣ ಬಿಟ್ಟಿದೆವು. ನೀನು ನೀ ಸತ್ತ ಮುಂದೆ ನೀವು ರಾಮ ನಿನ್ನ ಮಗ ಮಗತಿ ನೀನು ಈಗ ಪ್ರಾಣ ಕೊಡೋಕೆ ಸಾಪ ಕೊಟ್ರಪ್ಪ. ಆಗ ತಾಯಿ ತಂದ್ರು ಸಾಪ ಕೊಟ್ರು ಶ್ರಾವಣ ಕುಮಾರ, ಮಗನ ಮೇಲೆ ನೀವು ಹ್ಯಾಂಗ ನೀವು ತಪಾಸರಿ ಮಾರಿ ನೀವು ಮಗ ಮಗ ಅಂತ ನಾವು ಹ್ಯಾಂಗ ನಾವು ನೆಲ ಹಿಡಿದಿದ್ದೇವಿ, ಅದರಂತೆ ನೀನು ನೆಲ ಹಿಡಿದು ಮಗ ಮಗ ಅಂತ ರಾಮದೇವ್ರ ರಾಮದೇವ್ರ ಅಂತ ಸತ್ತು ಹೋಗಪ್ಪ, ನೀನು ಕಳಸಾಗಿ ಹೋಗು ಅಂತ ಹೇಳಿ ಸಾಪ್ ಕೊಟ್ಬಿಟ್ರಪ್ಪ. ಅಲ್ಲಿ ದಸರಾಜ ಜೀವನಿದ್ದವರಿಗೆ ಸತ್ತವರಿಗೆ ಕೊಟ್ಟು ಆದ್ರೆ ಶ್ರಾವಣ ಕುಮಾರ ಸಂತಿ ಇಲ್ಲಿಗೆ ಮುಗಿತು. ಮಂಗಲಂ ಜಯ ಜಯ ಮಂಗಲಂ ಶುಭೋದಯ ಗೌರಿ ಗಂಗಾಧರನಿಗೆ ಮಂಗಲಂ. ಮಂಗಲಂ ಜಯ ಜಯ ಮಂಗಲಂ ಶುಭೋದಯ ಗೌರಿ ಗಂಗಾಧರನಿಗೆ ಮಂಗಲಂ. ಮಂಗಲಂ ಜಯ ಮಂಗಲಂ ಜಯ ಜಯ ಗೌರಿ ಗಂಗಾಧರನಿಗೆ ಮಂಗಲಂ. ನೀಲಕಂಠಗೆ ನಿಗಮ ಗೋಚರನಿಗೆ ನೀಲಕಂಠಗೆ ನಿಗಮ ಗೋಚರನಿಗೆ ಮಂಗಲಂ ಜಯ ಮಂಗಲಂ. ಮಂಗಲಂ ಜಯ ಜಯ ಮಂಗಲಂ ಶುಭ ಜಯ ಗೌರಿ ಗಂಗಾಧರನಿಗೆ ಮಂಗಲಂ. ತ್ರಿಲೋಕ ಪೂಜಗೆ ತ್ರಿನೇತ್ರನಿಗೆ ತ್ರಿಲೋಕ ಪೂಜಗೆ ತ್ರಿನೇತ್ರನಿಗೆ ಮಂಗಲಂ ಜಯ ಮಂಗಲಂ. ಮಂಗಲಂ ಜಯ ಜಯ ಮಂಗಲಂ ಶುಭ ಜಯ ಗೌರಿ ಗಂಗಾಧರನಿಗೆ ಮಂಗಲಂ. ಮಂಗಲಂ ಜಯ ಜಯ ಮಂಗಲಂ ಶುಭೋದಯ ಗೌರಿ ಗಂಗಾಧರನಿಗೆ ಮಂಗಲಂ. ಇದುವರೆಗೂ ತೊಗಲು ಗೊಂಬೆ ಆಟದಲ್ಲಿ ಶ್ರವಣಕುಮಾರ ಸನ್ನಿವೇಶ ಕೇಳಿದ್ರಲ್ಲ, ನಡೆಸಿಕೊಟ್ಟವರು ಶಂಕರ್ ಕಟಬರ್ ಮತ್ತು ಸಂಗಡಿಗರು. ಈಗ ಕೇಳೋಣ ಕೃಷಿ ಹಾಡುಗಳನ್ನ. ಮಲ್ಲಿಗೆಯ ಹತೋಟಿ ಮಾಡಬೇಕು ರಕ್ಷಗೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ರಕ್ಷಗೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾಕಷ್ಟು ಸೇರಿಸಬೇಕು ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷಗೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಮಾಡಬೇಕು

ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲಬೇಕು, ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲಬೇಕು, ಬೇಗ ಬೇಗ ಬಿದ್ದಿ ಕೆಲಸ ಮುಗಿಸಲಬೇಕು, ಬೇಗ ಬೇಗ ಬಿದ್ದಿ ಕೆಲಸ ಮುಗಿಸಲಬೇಕು. ಎಲಿಯೋ ಕಿಸ್ಕ ಗಿಡ ಮುರುಗಿ ಬಿಗಿದೆ ತಂದ ಇದೆ ಸಹಿಬಿ, ಇದೆ ಸಹಿಬಿ, ಇದೆ ಸಹಿಬಿ, ಇದೆ ಸಹಿಬಿ. ಬೇಗ ಬರುವ ತಳಿಯನ್ನು ಬಳಸಬೇಕು, ಬೇಗ ಬರುವ ತಳಿಯನ್ನು ಬಳಸಬೇಕು, ಪೀಡೆ ಗಂಜಿ ಬದುಕಾದಿರುವ ಗುಣವಿರಬೇಕು, ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು, ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು, ಹುಳದ ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು, ಹುಳದ ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು. ಗಿಡ ಮುರುಗಿ ಬಿಗಿದೆ ತಂದ ಇದೆ ಸಹಿಬಿ, ಇದೆ ಸರಿ, ಇದೆ ಸಹಿಬಿ, ಇದೆ ಸರಿ. ಬೇವು ಮೆಣಸು ಕಷಾಯ ಬೇಕೆ ಬೇಕು, ಬೇವು ಮೆಣಸು ಕಷಾಯ ಬೇಕೆ ಬೇಕು, ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು, ಆಕಳ ಸಗಣಿ ಮೂತ್ರ ಬಳಸಲಬೇಕು, ಆಕಳ ಸಗಣಿ ಮೂತ್ರ ಬಳಸಲಬೇಕು, ಹತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು, ಹತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು. ಗಿಡ ಮುರುಗಿ ಬಿಗಿದೆ ತಂದ ಇದೆ ಸಹಿಬಿ, ಇದೆ ಸಹಿಬಿ, ಇದೆ ಸಹಿಬಿ, ಇದೆ ಸಹಿಬಿ. ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ, ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ, ನಿಸರ್ಗದ ತತ್ವಗಳನ್ನು ಪಾಲಿಸಿರಿ, ನಿಸರ್ಗದ ತತ್ವಗಳನ್ನು ಪಾಲಿಸಿರಿ, ಕಡಿಮೆಯಾಗುತ್ತಾದ ಗುಣದ ಕಡಿಮೆಯಾಗುತ್ತಾದ ಗುಣದ ಕಡೆಯೂ ಬೆಳೆದರೇನು, ಕಲ್ಬುರ್ಗಿ ತೊಗರಿಗೆ ಸಾಟಿ ಏನು, ಎಲ್ಲಾ ಕಡೆಯೂ ಬೆಳೆದರೇನು, ಕಲ್ಬುರ್ಗಿ ತೊಗರಿಗೆ ಸಾಟಿ ಏನು, ಇಳುವರಿ ಹೆಚ್ಚು ಬರುತ್ತಾದ ಉತ್ಪಾದಕತೆ ಕಡಿಮೆ ಅದ, ಇಳುವರಿ ಹೆಚ್ಚು ಬರುತ್ತಾದ ಉತ್ಪಾದಕತೆ ಕಡಿಮೆ ಅದ, ನಮ್ಮನೆ ತೊಗರಿ ಇಲ್ಲೇ ಭಾರಿ ಬೆಳೆ ಬೆಳೆದದರಿ ಇಲ್ಲೇ ಬಾರಿ ಬೆಳೆದದರಿ ಇಲ್ಲೇ ಬಾರಿ ಬೆಳೆದದರಿ.